ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ ಬಂದಿತೋ ಭತ್ತದ ಫಸಲು ಸಮೃದ್ಧಗದಲ್ಲಿ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 kg ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜ ತಂದಿದ್ರ? ಇನ್ನೇನ್ ಮಾಡಿದ್ರಿ? ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 kg ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1801-551 ಕರೆ ಮಾಡಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1801-551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ಅರಣ್ಯ ಕೃಷಿಯ ಸಾಧ್ಯತೆಗಳು ಹಾಗೂ ಅನುಕೂಲಗಳು, ಈ ವಿಷಯ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯರು ಬಬ್ಬರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ವಾಸುದೇವ್. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮಲ್ಲಿದ್ದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141972722. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನಮ್ಮ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅರಣ್ಯ ಕೃಷಿಯ ಒಂದು ಸಾಧ್ಯತೆಗಳು, ಅಂದರೆ ಅರಣ್ಯ ಕೃಷಿಯ ಎಲ್ಲೆಲ್ಲಿ ಮಾಡ್ಬೋದು, ಹೇಗೆ ಮಾಡ್ಬೋದು, ಯಾರೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮತ್ತು ಅರಣ್ಯ ಕೃಷಿ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಇದೆ, ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ, ಮತ್ತು ನಮ್ಮ ಭೂಮಿಯಲ್ಲಿ ಫಲವತ್ತತೆಯನ್ನು ಹೇಗೆ ನಾವು ಅರಣ್ಯ ಕೃಷಿ ಮಾಡೋದ್ರಿಂದ ಹೆಚ್ಚಿಸ್ಕೋಬೋದು, ಇನ್ನೂ ಹಲವಾರು ವಿಷಯಗಳ ಕುರಿತು ನಾವು ಮಾಹಿತಿಯನ್ನು ಪಡೆಯೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಅರಣ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ವಾಸುದೇವ್ ಅವರು, ಕೆ ಎಲ್ ವಾಸುದೇವ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಮೊಬೈಲ್ ಸಂಖ್ಯೆಗಳು ಆಗಲೇ ಹೇಳಿದರೆ ಮತ್ತೊಮ್ಮೆ ಹೇಳ್ತೀನಿ, 9448640273 ಹಾಗೆ 9141972722. ಸರ್, ಇವತ್ತಿನ ಕಾರ್ಯಕ್ರಮ ನಮ್ಮ ಅರಣ್ಯ ಕೃಷಿಯ ಸಾಧ್ಯತೆಗಳ ಬಗ್ಗೆ ಮತ್ತು ಅನುಕೂಲತೆಗಳ ಬಗ್ಗೆ ಅಂತ ನಾವು ಮಾತಾಡ್ತಿದ್ದೇವೆ. ಈಗ ನಮ್ಮ ಅರಣ್ಯ ಪ್ರದೇಶ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತಂತ ಎಲ್ಲರೂ ಹೇಳ್ತಾರೆ. ಯಾಕಂದರೆ ನಗರ ಪ್ರದೇಶ ಬೆಳೀತಾ ಇದೆ, ಹಾಗಾಗಿ ಜನವಸತಿಯಲ್ಲಿ ಜಾಸ್ತಿ ಆಗುತ್ತೆ, ಅಲ್ಲಿ ಅರಣ್ಯ ಕಡಿಮೆ ಆಗ್ತಾನು ಹೋಗ್ತೈತೆ ಅಂತೇಳಿ ಇದಿದೆ ಮಾತು ನಾವು ಕೇಳ್ತಿದ್ವಿ. ಅದು ಆಗ್ತಾನು ಇದೆ. ಅದ್ರ ಜೊತೆಗೆ ಈಗ ನಮಗೆ ನಮ್ಮ ರೈತರಿಗೆ ಏನು ಹೇಳ್ತಾರೆ ಅಂದರೆ ಅರಣ್ಯ ಕೃಷಿ ಮಾಡಿರಿ, ಸಾಧ್ಯ ಇದ್ರೆ ಅದರಿಂದ ಸಾಕಷ್ಟು ಅನುಕೂಲ ಇದೆ ಅಂತೇಳಿ ನಮ್ಮ ವಿಜ್ಞಾನಿಗಳಲ್ಲಿ ಹೇಳ್ತಿರ್ತಾರೆ. ಸರ್, ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಅರಣ್ಯ ಕೃಷಿಯನ್ನು ಯಾರು ಎಲ್ಲಿ ಹೇಗೆ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅನ್ನೋದ್ರು ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಅರಣ್ಯ ಪ್ರದೇಶಗಳು ತಾವು ಹೇಳಿದ ಹಾಗೆ ತುಂಬ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಜನವಸತಿ ಪ್ರದೇಶ, ರೋಡು, ಡ್ಯಾಮ್ ಕನ್ಸ್ಟ್ರಕ್ಷನ್ ಇವೆಲ್ಲ ಮಾಡ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ನಾವು ಅರಣ್ಯಗಳನ್ನು ನಾಶಪಡಿಸಿ ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಜಮೀನುಗಳನ್ನು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮಗೆ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಈ ಭೂಭಾಗದ ಶೇಕಡ 33% ಭಾಗ ಅರಣ್ಯ ಪ್ರದೇಶ ಇರಬೇಕಂತ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗಿದೆ. ಸುಮಾರು 8-9% ಅರಣ್ಯ ಪ್ರದೇಶವು ತುಂಬ ಕಡಿಮೆ ಆಗಿದೆ. ಸೊ ಆ ಪ್ರದೇಶನ ಫುಲ್ಫಿಲ್ ಮಾಡಬೇಕೆ ಅಂದರೆ ಅದನ್ನು ಮೀಟ್ ಔಟ್ ಮಾಡಲಿಕ್ಕೆ ನಾವೆಲ್ಲರೂ ರೈತ ಬಾಂಧವರು ಹಾಗೂ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಯಾಕಂತಂದರೆ ಹೇಗೆ ಅಂತಂದರೆ ಈ ರೈತರು ಇತ್ತೀಚಿನ ದಿನಗಳಲ್ಲಿ ಮಳೆ ಅಭಾವ, ಬೇರೆ ಬೇರೆ ರೋಗ ರುಜಿನಗಳು ಬಂದು ಈ ರೈತರು ಹಳ್ಳಿಗಳಿಂದ ನಾಡಿನ ಕಡೆ ಹೋಗ್ತಾ ಇದ್ದಾರೆ. ಈ ಕೃಷಿಯಲ್ಲಿ ಯಾರು ತೊಡಗಿಸ್ಕೋತಾ ಇದ್ರ ತೊಡಗಿಸ್ಕೋತಾ ಇದ್ದವರು ಕೆಲವೇ ರೈತರು ಭಾಳ ಸಲ ಫೋನ್ ಮಾಡ್ತಿರ್ತಾರೆ, ಯಾವ ರೀತಿ ಪ್ಲಾಂಟಿಂಗ್ ಮಾಡಬೇಕು, ಹೇಗೆ ಯಾವ ಸಸಿಗಳನ್ನು ಹಾಕ್ಬೇಕಂತ. ಮೊದಲನೇದಾಗಿ ಈ ಅರಣ್ಯ ಸಸ್ಯಗಳನ್ನು ನೀವು ಕೃಷಿ ಪ್ರದೇಶದಲ್ಲಿ ಇದನ್ನು ಅಳವಡಿಸಿಕೊಂಡು ಹೆಚ್ಚೆಚ್ಚು ಮಾಹಿತಿ ಹೆಚ್ಚೆಚ್ಚು ಲಾಭಗಳನ್ನು ಪಡ್ಕೋಬಹುದು. ಹೇಗೆ ಅಂತಂದರೆ ಈ ವಧುಗಳ ಮೇಲೆ ನಿಮ್ಮ ಈ ಬರಡು ಭೂಮಿ ಇರುತ್ತೆ, ಈ ಜಮೀನಿನ ಯಾವುದೋ ಒಂದು ಭಾಗದಲ್ಲಿ ಬರಡು ಭೂಮಿ ಅಂತ ಸ್ವಲ್ಪ ಇದ್ದರೆ ಅಲ್ಲಿ ಆ ಜಾಗಕ್ಕೆ ಆ ಮಣ್ಣಿಗೆ ಸೂಕ್ತವಾದ ಬೆಳೆಗಳನ್ನು ಅಥವಾ ಮರಗಳನ್ನು ಆಯ್ಕೆ ಮಾಡಿಕೊಂಡು ಈ ವಿಜ್ಞಾನಿಗಳ ಸಹಾಯದೊಂದಿಗೆ ಆಯ್ಕೆ ಮಾಡಿಕೊಂಡು ಆ ಬರಡು ಭೂಮಿಯಲ್ಲಿ ನೀವು ಪ್ಲಾಂಟಿಂಗ್ ಮಾಡಿದ್ದಾದರೆ ಸಸಿಗಳನ್ನು ಹಾಕಿದ್ದಾದರೆ ಈ ಮಣ್ಣಿನ ಗುಣಲಕ್ಷಣಗಳು ಇದು ರಾಸಾಯನಿಕ ಇದು ನೈಟ್ರೋಜನ್ ಅವೆಲ್ಲ ಹೆಚ್ಚು ಮಾಡುವುದರ ಜೊತೆಗೆ ನಿಮ್ಮ ಆದಾಯ ಕೂಡ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತೀನಿ. ಹೆಚ್ಚಿಗೆ ಗೊಬ್ಬರ ಹಾಕ್ಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ರೈತರು ಬರ್ತಾರೆ, ಎಲ್ಲ ನಮಗೆ ಒಂದ್ಸಲ ಜಸ್ಟ್ ಪ್ಲಾಂಟಿಂಗ್ ಮಾಡ್ಕೊಂಡು ನಾವು ಹೋಗ್ಬಿಡ್ಬೇಕು, ಆಮೇಲೆ ಒಂದು ವರ್ಷ ಎರಡು ವರ್ಷ ಅಂತ ರೈತರುಗಳು ಏನು ಹೇಳ್ತೀನಿ ಅಂತಂದರೆ ನೀವೆಲ್ಲರೂ ಸಾಧ್ಯವಾದಷ್ಟು ಅಲ್ಲಿ ಸೂಕ್ತವಾದಂಥದ್ದು ಆಮೇಲೆ ಈ ಮೇಕೆ ಕುರಿ ತಿನ್ನಲಾರ್ದಂಥ ಅಂಥ ಸಸ್ಯಗಳನ್ನು ಅಂಥ ಜಾತಿಯ ಮರಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಅಲ್ಲಿ ಪ್ಲಾಂಟಿಂಗ್ ಮಾಡಿಕೊಂಡು ಒಂದು 3 ವರ್ಷದವರೆಗೆ ನೀವು ಅದನ್ನು ಕಾಯ್ದುಕೊಂಡ್ರೆ ನಿಮಗೆ ಒಳ್ಳೆಯ ಆದಾಯವನ್ನು ಬರ್ತೈತೆ ಅಂತ ಹೇಳ್ತೀನಿ. ಸರ್, ಈಗ ಒಂದು ಪ್ರಶ್ನೆ ತಮಗೆ. ನಾವು ಕೃಷಿ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳು ಅಂತ ನಾವು ವಿಂಗಡಣೆ ಮಾಡ್ತೇವೆ. ಅದೇ ರೀತಿ ಇವನ್ನ ಅರಣ್ಯ ಕೃಷಿ ಮಾಡೋಂಥ ನಮ್ಮ ರೈತರಿಗೆ ಅರಣ್ಯ ಕೃಷಿ ಅರಣ್ಯ ಮಾಡಲಿಕ್ಕೋಸ್ಕರ ಯಾವುದಾದ್ರೂ ಇಂಥದ್ದೇ ಒಂದು ಸಸಿಗಳು ಅಂಥವು ಏನಿದ್ದು ಯಾವ ರೀತಿ ಸಸಿಗಳನ್ನು ಅವ್ರು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಒಂದು ಮರದ ಗಿಡಗಳನ್ನು ತೊಗೊಬೇಕಾಗುತ್ತೆ? ಈಗ ಈ ಅರಣ್ಯ ಕೃಷಿಯಲ್ಲಿ ನಮಗೆ ಬೇಕಾಗಿರುವಂಥದ್ದು ಈ ಯಾವುದೇ ಮರಗಳು ಈ ಕೃಷಿ ಬೆಳೆಗೆ ಅನಾನುಕೂಲ ಆಗಬಾರ್ದು ಅಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದು ಸೂರ್ಯನ ಕಿರಣಗಳನ್ನು ಈ ಕೃಷಿ ಬೆಳೆಗಳ ಮೇಲೆ ನೇರವಾಗಿ ಬೀಳುವಂಗೆ ತಡೆಗಟ್ಟಬಾರ್ದು. ಹಾಗೆಯೇ ಈ ಸಾರಜನಕ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಂತೇನು ಹೇಳ್ತೀವಿ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಫಿಕ್ಸ್ ಮಾಡಿ ಅದು ಈ ಲೀಫ್ ಲಿಟರ್ ಅಂದರೆ ಎಲೆಗಳ ರೂಪದಲ್ಲಿ ಈ ಮಣ್ಣನ್ನು ಮಣ್ಣಿನ ಗುಣಧರ್ಮಗಳಲ್ಲಿ ಇದು ಮಿಕ್ಸ್ ಆಗಿ ಮಣ್ಣಿನ ಗುಣಧರ್ಮಗಳನ್ನು ರಾಸಾಯನಿಕ ಇದನ್ನು ಹೆಚ್ಚಿಗೆ ಮಾಡ್ತೈತೆ. ಅದರಿಂದ ನಮ್ಮ ಕೃಷಿ ಭೂಮಿಯಲ್ಲಿ ಕೃಷಿ ಬೆಳೆಗಳು ಹೆಚ್ಚು ಮಾಡ್ಕೋಬಹುದು. ಹಾಗೆಯೇ ನಾವು ಇಲ್ಲಿ ಹಣ್ಣು ಕೊಡುವಂಥದ್ದು ಮರ ಮತ್ತು ಮಟ್ಟು ಕೊಡುವಂಥದ್ದು ಆ ಥರದ್ದು ಸಸ್ಯಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಈ ಭಾಗಕ್ಕೆ ಹೇಳಬೇಕಾದ್ರೆ ಕಮರ ತುಂಬಾ ಚೆನ್ನಾಗಿ ಬರುತ್ತೆ. ಹೊಂಗೆನೂ ಇದೆ, ಸಾಗುವಾನಿ ಬದುಗಳ ಮೇಲೆ ಹಾಕ್ಬೋದು. ಹಾಗೇನೆ ಈ ಬನ್ನಿ ಮರ, ಅಕೇಶಿಯಾ ಅಂತ ಹೇಳ್ತೀವಿ, ಜಾಲಿ ಮರ, ಕರಿ ಜಾಲಿ, ಈ ಭಾಗಕ್ಕೆ ಬಹಳ ಜನ ರೈತರು ಬೇರೆ ಬೇರೆ ಕಡೆಯಿಂದ ತಂದು ಒಂದೊಂದು ಪ್ಲಾಂಟ್ ಮಾಡ್ತಾರೆ, ಸಸಿಗಳನ್ನ ಹಾಕ್ತಾರೆ. ಬಟ್ ಅವು ಲೋಕಲ್ ನಮ್ಗೆ ಬೇಕಾಗುವಂಥದ್ದು ಸಸಿಗಳು ಇಲ್ಲೇ ಸಿಗುವಂಥದ್ದನ್ನು ಹಾಕಿದರೆ ಅತಿ ಉತ್ತಮವಾದ ಬೆಳೆಯನ್ನು ಬರ್ತೈತಿ. ಆಮೇಲೆ ಹಾಗೇನೆ ನಾವು ನಮ್ಮ ಈ ಭೂಮಿಯ ಸವಳತ್ತನ್ನು ತಡೆದು ಇದರ ನ್ಯೂಟ್ರಿಷನ್ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀನಿ. ಈಗ ಕೆಲವರೆಲ್ಲ ಹೇಳ್ತಾರೆ ಅರಣ್ಯ ಕೃಷಿ ಅಂದರೆ ಈ ಹುಣಸೆ ಮರ, ಹುಣಸೆ ಹಣ್ಣು ಬೆಳಿಬೋದು, ಆಮೇಲೆ ದೊಡ್ಡ ದೊಡ್ಡ ಮರ ಆಗ್ತಾವ್ರಿ ಸರ್, ಈಗ ಅಂಥವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಅವಕಾಶ ಇದೆಯಾ? ಇದೆ. ಹೇಗೆಂತಂದರೆ ಈ ಬರಡು ಭೂಮಿ ಅಥವಾ ಯಾವುದೋ ನಿಮ್ಮ ಜಮೀನುಗಳ ಬದುಗಳ ಮೇಲೆ ಸಾಮಾನ್ಯವಾಗಿ ಎಲ್ಲ ಮರಗಳು 5 ಮೀಟರ್ ಇಂದ 5 ಮೀಟರ್ ಅಂತರ ಇರಬೇಕು ಕಡಿಮೆ ಅಂದರೆ, ಹೆಚ್ಚು 10-10 ಮೀಟರ್ ಆದರೆ ಒಳ್ಳೇದು. ಈ ಹಣ್ಣಿನ ಸಸ್ಯಗಳು ಏನಿದಾವೆ ಇವಕ್ಕೆಲ್ಲ ನಾವು 5-8-10 ಆ ಥರ ಈ ಡಿಪೆಂಡಿಂಗ್ ಅಪಾನ್ ಸ್ಪೀಸೀಸ್ ಅದನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಹಾಗೆಯೇ ಅದನ್ನು ತೊಗೊಂಡ್ಬಿಟ್ಟು ಈಗೆಲ್ಲ ರೈತರು ಏನು ಹೇಳ್ತಾರೆ ಅಂದರೆ ಎಲ್ಲ ನಮಗೆ ನಮ್ಮ ಹೊಲದಲ್ಲಿ ನಿಮ್ಮ ಈ ಮರದ ನೆರಳು ಬೀಳುತ್ತೆ, ನಮ್ಮದು ಅಗ್ರಿಕಲ್ಚರ್ ಕ್ರಾಫ್ಟ್ದು ಈಲ್ಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಅದರ ಅನುಕೂಲಗಳು ಏನಿದಾವೆ ಅನ್ನೋದನ್ನು ತಿಳಿಸಿ ಹಾಕೋದ್ರಿಂದ ಅತಿ ಹೆಚ್ಚು ಅನುಕೂಲ, ಎಬ್ರೂ ಎಡ ಮತ್ತು ಬಲ ಎಲ್ಲ ರೈತರುಗಳು ಇದರ ಲಾಭವನ್ನು ಪಡ್ಕೊಳ್ಬೋದಾಗತ್ತೆ. ಅದರ ಜೊತೆಗೆ ನಾವು ಈ ಪರಿಸರಕ್ಕೆ ಅತಿ ಉತ್ತಮವಾದಂಥ ಒಂದು ಕಾಣಿಕೆಯನ್ನು ನೀಡಿದಂತಾಗತ್ತೆ. ನಾವು ಒಬ್ಬ ರೈತರಿಗೆ ಸಂದರ್ಶನ ಮಾಡಿದ್ವಿ, ಅವರು ಒಂದು 2-3 ಎಕರೆಯಲ್ಲಿ ನಾನು ಹುಣಸೆ ಬೆಳೆದಿದ್ದೀನಿ, ನನಗೆ ವರ್ಷ 1-3 ಲಕ್ಷ ಆದಾಯ ಬರುತ್ತೆ, ಯಾವುದೇ ಖರ್ಚು ಇರೋದಿಲ್ಲ, ಹಾಗಾಗಿ ಅಂದರೆ ಮೇಂಟೆನೆನ್ಸ್ ಸುಲಭ ಇರುತ್ತೆ ಅಂತ ಹೇಳಿದರು. ಈ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಈ ನಮ್ಮ ಒಣ ಪ್ರದೇಶದಲ್ಲಿ ಈ ಥರದ ಮರಗಳನ್ನು ಬೆಳೆಸುವುದರಿಂದ ಈ ಬೇರೆ ನೀವು ಅಗ್ರಿಕಲ್ಚರ್ ಕ್ರಾಪ್ಸ್ ಈ ಕೃಷಿ ಭೂಮಿ ಕೃಷಿ ಬೆಳೆಗಳು ಏನಾಗ್ತವೆ ಅಂತಂದರೆ ಕೆಲವೊಂದು ಅನಾನುಕೂಲತೆಗಳಿಂದ ಅಂದರೆ ಮಳೆ ಕಡಿಮೆ, ಬೇರೆ ರೋಗ ರುಜಿನಗಳು ಬರೋದ್ರಿಂದ ತುಂಬ ಕ್ರಾಪ್ ಲಾಸ್ ಆಗ್ಬೋದು ನಮಗೆ. ಆದರೆ ನಾವು ಅದರಲ್ಲಿ ಈ ಅರಣ್ಯ ಸಸ್ಯಗಳನ್ನು ಮಿಕ್ಸ್ ಮಾಡೋದ್ರಿಂದ ಈ ಅಗ್ರೋಫಾರೆಸ್ಟ್ರಿ ಅಂತ ಏನು ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡೋದ್ರಿಂದ ನಿಮ್ಗೆ ಇವೇನು ನಮಗೆ ಕಂಟಿನ್ಯೂಸ್ ಆಗಿ ನೀರೇನು ಕೇಳಲ್ಲ. ಹುಣಸೆ ಮರ, ಹುಣಸೆ ಮರ, ಹೊಂಗೆ, ಈ ಸಾಗುವಾನಿ, ಇವು ಯಾವ ಹಾಗೆಯೇ ನೇರಳೆ ಈ ಥರದ ಮರಗಳು ಜಾಸ್ತಿ ನೀರು ಕೇಳಲ್ಲ ನಮಗೆ. ಇನ್ ಕೇಸ್ ಒಂದು ವರ್ಷ ಪೂರ್ತಿ ವರ್ಷವಿಡೀ ನಿಮಗೆ ಮಳೆ ಬರಲಿಲ್ಲ ಅಂದರೂ ಸಹ ಅತಿ ಉತ್ತಮವಾದ ಇಳುವರಿಯನ್ನು ನೀವು ಕಾಣಬಹುದು. ಜೀವನೋಪಾಯಕ್ಕೆ ಏನೋ ತೊಂದರೆ ಆಗಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಈಗ ಸ್ವಲ್ಪ ಲ್ಯಾಂಡ್ ಇರೋರು ಅಂದರೆ ಸ್ವಲ್ಪ ಹೊಲ ಇರೋರು ಈ ಥರ ಅರಣ್ಯ ಕೃಷಿಯಲ್ಲಿ ತೊಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ, ಆದರೆ 20-30 ಎಕರೆ ಇರೋರು ಕೆಲವರು ಸುಮ್ಮನೆ ಭೂಮಿನ ಹಾಗೆ ಬೀಳ್ಬಿಟ್ಟಿರ್ತಾರೆ ಅಂಥವ್ರಿಗೆ ಈಗ ಒಂದು ಸಾರಿ ಇಂಥ ಒಂದು ಸಸಿಗಳನ್ನ ಹುಣಸೆ ಇರ್ಬೋದು, ಹೆಬ್ಬೇವು ಇರ್ಬೋದು, ಅಥವಾ ನೀವೇನು ಹೇಳಿ ನೇರಳೆ ಇರ್ಬೋದು, ಇಂಥದ್ದು ಒಂದು ಸಾರಿ ಪ್ಲಾಂಟಿಂಗ್ ಮಾಡಿ ಒಂದು 5-6 ವರ್ಷ ಬಿಟ್ಟರೆ ಆಮೇಲೆ ಅದು ರೆಗ್ಯುಲರ್ ಆಗಿ ಇನ್ಕಮ್ ಬರೋಂಗ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಅದು ಆಗುತ್ತೆ. ಏನಂತಂದರೆ ಇದು ನೀವು ಹೇಳಿದ ಹಾಗೆ ನಮ್ಮ ಹುಣಸೆ, ಸಿಹಿ ಹುಣಸೆ ಆಗಲಿ, ನೇರಳೆ, ಮತ್ತು ಈ ಮರ ಮಟ್ಟು ಅಂದರೆ ಟಿಂಬರ್ ಯೀಲ್ಡಿಂಗ್ ಸ್ಪೀಸೀಸು, ಸಾಗುವಾನಿ, ಇವೆಲ್ಲ ಒಂದ್ಸಲ ನೀವು ಪ್ಲಾಂಟಿಂಗ್ ಮಾಡಿ ಅದು ಸುಮಾರು ನಮಗೆ ಇಳುವರಿ ಬರಬೇಕಾದ್ರೆ 15-16-20 ವರ್ಷದ ಮೇಲೇನೆ ಸಾಗುವಾನಿ. ಬಟ್ ಅದನ್ನು ಸ್ವಲ್ಪ ಕಾಯ್ಕೋಬೇಕಾಗತ್ತೆ. ಯಾರೋ ಈಗ ನಮ್ಗೆ ಕೆಲಸ ಮಾಡೋಕ್ಕಾಗಲ್ಲ, ನಮಗಲ್ಲಿ ಆಳಿಡೋಕ್ಕಾಗಲ್ಲ, ಇಂಥವ್ರು ಯಾರು ಇದ್ದರೆ ಬರಡು ಭೂಮಿ ಬಿಡುವುದರಿಂದ ನಷ್ಟ ಜಾಸ್ತಿ. ಅಂಥ ಪ್ರದೇಶಗಳಲ್ಲಿ ಯಾರನ್ನ ಇದು ಮಾಡಿಬಿಟ್ಟು ಈ ಅರಣ್ಯ ಇಲಾಖೆಯಿಂದ ಸಸ್ಯಗಳನ್ನು ತೆಗೆದುಕೊಂಡು ಅವರು ಈ ಥರದ್ದು ಈ ಸಸ್ಯಗಳನ್ನು ಅವರ ಹೊಲದಲ್ಲಿ ಪ್ಲಾಂಟ್ ಮಾಡೋದ್ರಿಂದ ನೆಡುವುದರಿಂದ ಅನುಕೂಲ ಆಗುತ್ತೆ. ಇದು ಒಂಥರ ಫಿಕ್ಸ್ ಡಿಪಾಸಿಟ್ ಇದ್ದಂಗೆ ಇರುತ್ತೆ. ಬ್ಯಾಂಕಲ್ಲಿ ಫಿಕ್ಸ್ ಡಿಪಾಸಿಟ್ ಇಟ್ಟಂಗೆ, ಈಗ ಸಪೋಸ್ 1 ಲಕ್ಷ ರೂಪಾಯಿ ಇಟ್ಟು ಅದು ಇಂಟ್ರೆಸ್ಟ್ ಬರ್ತಿರತ್ತೆ ವರ್ಷ ವರ್ಷ. ಅದೇ ರೀತಿ ಸುಮಾರು ನೀವು ಬೆಳೆಸ್ತಾ ಹೋದರೆ ಅದ್ರ ಪಾಡಿಗೆ ಅದೇ ಬೆಳೆಯುತ್ತೆ ಮರಗಳು, ಬೆಳೀತಾ ಹೋಗುತ್ತೆ. ಏನಂದ್ರೆ ಇನಿಷಿಯಲಿ 1-2-3 ವರ್ಷ ನೀವು ಅದನ್ನು ಕಾಪಾಡ್ಕೋಬೇಕಾಗತ್ತೆ. ಕಾಪಾಡೋದ್ರಿಂದ ಈ ಲಾಂಗ್ ಟರ್ಮಲ್ಲಿ ನಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಒಂದು ಸಸಿ ಈ ಥರ ನಾಟಿ ಮಾಡಂತಾರೆ ಯಾವ ಸಮಯದಲ್ಲಿ, ಯಾವ ಅಂದರೆ ಯಾವ ಈಗ ಸಾಕಷ್ಟು ಮಳೆ ಆಗದಂಥ ಸಂದರ್ಭದಲ್ಲಿ ಮಾಡಿದರೆ ಅನುಕೂಲ ಆಗುತ್ತಾ, ಯಾವ ಸಂದರ್ಭದಲ್ಲಿ ಅವರು ನಾಟಿಗೆ ಒಂದು ಸಾಮಾನ್ಯ ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ನಾವು ರೈತರು ಏನು ಮಾಡಬೇಕಂತಂದರೆ ಯಾವ ಪ್ರದೇಶದಲ್ಲಿ ನಾವು ಸಸ್ಯಗಳನ್ನು ಹಾಕಬೇಕನ್ನೋದನ್ನು ಫಸ್ಟ್ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡಿಕೊಂಡು ಯಾವ ಸಸ್ಯಗಳು ಎಲ್ಲಿಂದ ತರಬೇಕಂತೇಳಿ ವಿಜ್ಞಾನಿಗಳು ಅಥವಾ ನಿಮ್ಗೆ ಗೊತ್ತಿದ್ದ ಮಾಹಿತಿಯಿಂದ ಅಥವಾ ಅರಣ್ಯ ಇಲಾಖೆಯಿಂದ ಪಡ್ಕೊಂಡು ಮಳೆ ಬರೋಕ್ಕಿಂತ ಮುಂಚೆನೇ ನಮಗೆ ಸೂಕ್ತವಾದಂಥ ಗುಂಡಿಗಳನ್ನು ಮಾಡ್ಕೋಬೇಕಾಗತ್ತೆ. ಈ ಮಳೆ ಅಂದರೆ ಮಾನ್ಸೂನ್ಕಿಂತ ಮುಂಚೆನೇ ಸೂಕ್ತವಾದ ಗುಂಡಿಗಳನ್ನು ಅಗೆದು ಅದನ್ನು ಸ್ವಲ್ಪ ಬಿಸಿಲಿಗೆಲ್ಲ ಇದು ಮಾಡಬೇಕು. ಮಾಡಿಬಿಟ್ಟು ಅದಕ್ಕೆ ಸಾಧ್ಯವಾದರೆ ಈ ಕೊಟ್ಟಿಗೆ ಗೊಬ್ಬರ ಒಂದೊಂದು ಬಿಟ್ಟು ಅಷ್ಟು ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕಿ ಅದನ್ನು ಹಾಗೆ ಅರ್ಧ ಮುಚ್ಚಿಬಿಟ್ರೆ ಫಸ್ಟ್ ಮಳೆ ಬಂದು ಸ್ವಲ್ಪ ಎಲ್ಲ ತೇವಾದ್ಮೇಲೆ ನಮಗೆ ಬೇಕಾದಂಥ ಸಸ್ಯಗಳನ್ನು ಅವರು ಪ್ಲಾಂಟಿಂಗ್ ಮಾಡೋದ್ರಿಂದ ಅಲ್ಲಿ ಸರ್ವೈವಲ್ ರೇಟ್ ಕೂಡ ಜಾಸ್ತಿ ಆಗತ್ತೆ. ನಿಮಗೆ ಜಾಸ್ತಿ ಸಸ್ಯಗಳು ಸಾಯಲ್ಲ, ಅದು ಉತ್ತಮವಾದಂಥ ಬೆಳವಣಿಗೆ ಕೂಡ ಆಗುತ್ತೆ. ಜೂನ್ ಜುಲೈ ಫಸ್ಟ್ ಮಾನ್ಸೂನಲ್ಲಿ ಪ್ಲಾಂಟಿಂಗ್ ಮಾಡಬೇಕಾಗತ್ತೆ. ಸರ್, ಈಗ ಅರಣ್ಯ ಕೃಷಿ ಕೈಗೊಳ್ಳೋಂಥ ನಮ್ಮ ರೈತರಿಗೆ ಯಾವ್ಯಾವ ರೀತಿಯ ಲಾಭ ಆಗುತ್ತೆ ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ? ಈ ಅರಣ್ಯ ಕೃಷಿಯಿಂದ ಅಂದರೆ ನಾವು ಸುಮಾರು ಮೊದಲನೇದಾಗಿ ನಮ್ಮ ಇಳುವರಿ ಹೆಚ್ಚಾಗತ್ತೆ. ಈಗ ಕೇಂದ್ರ ಸರ್ಕಾರಿ ಯೋಜನೆ ಇದೆಯಲ್ವಾ, ಡಬ್ಲಿಂಗ್ ದ ಫಾರ್ಮರ್ಸ್ ಇನ್ಕಮ್ ಅಂತೇಳಿ, ರೈತರ ಇಳುವರಿ ದ್ವಿಗುಣಗೊಳಿಸ್ಬೋದು ಅಂತ. ಅದಕ್ಕೆ ಈ ಕಾರ್ಯಕ್ರಮ ಅಂದರೆ ಅರಣ್ಯ ಸಸ್ಯಗಳನ್ನು ಬೆಳೆಸುವುದರಿಂದ, ಕೃಷಿ ಭೂಮಿಯಲ್ಲಿ ಬೆಳೆಸುವುದರಿಂದ, ಬದುಗಳಲ್ಲಿ ಅಳವಡಿಸ್ಕೊಳ್ಳುವುದರಿಂದ ರೈತರ ಆದಾಯವು ದ್ವಿಗುಣಗೊಳಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ಹೇಗೆ ಅಂತಂದರೆ, ಈಗ ನೀವು ಅರಣ್ಯ ನಮ್ಮ ಕೃಷಿ ಇದು ಬೆಳೆ ಬಡು ಜೊತೆಗೆ ನಮಗೆ ಅಡಿಷ್ನಲ್ ಬೆನಿಫಿಟ್ ಸಿಗುತ್ತೆ. ಯಾವುದು, ಈ ಸಾಗುವಾನಿ ಬೆಳಿತೀರಿ, ನೇರಳೆ ಬೆಳಿತೀರಿ, ಹಾಗೆಯೇ ಈ ಸಿಹಿ ಹುಣಸೆ, ಕಮ್ಮರ ಇವೆಲ್ಲ, ಇದು ಬರೀ ನಮಗೆ ಟಿಂಬರ್ ಕೊಡುತ್ತೆ, ಫ್ರೂಟ್ಸ್ ಕೊಡುತ್ತೆ, ಇವೆಲ್ಲ ಇದರಿಂದ ನಮ್ಮ ಇಳುವರಿಯನ್ನು ಜಾಸ್ತಿ ಮಾಡ್ಬೋದು. ಒಂದು ಇನ್ನೊಂದು ಹೇಳಬೇಕಂತಂದರೆ, ಈ ಗೊಬ್ಬರಗಳನ್ನು ನೀವು ಕಡಿಮೆಯಾಗಿ ಉಪಯೋಗಿಸ್ಕೋಬಹುದು ಈ ಅರಣ್ಯ ಸಸ್ಯಗಳನ್ನು ಇದು ಮಾಡೋದ್ರಿಂದ. ಯಾಕಂತಂದರೆ ಲೀಫ್ ಲಿಟರ್ ಅಂತ ಹೇಳ್ತೀವಿ, ಎಲೆಗಳ ಉದುರಿಸೋದ್ರಿಂದ ಅದು ಡಿಕಾಂಪೋಸ್ ಆಗಿ ಗೊಬ್ಬರದ ರೂಪದಲ್ಲಿ ಅದು ಮೇಲ್ಪದರ ಭೂಮಿಗೆ ಸೇರುತ್ತೆ. ಅದರಿಂದ ಈ ಅಗ್ರಿಕಲ್ಚರ್ ಕ್ರಾಪ್ಸ್ ಕೃಷಿ ಬೆಳೆಗೆ ತುಂಬ ಅನುಕೂಲವಾಗುತ್ತೆ. ಸೊ ಅದರಿಂದ ನಾವು ಈ ಸರ್ಕಾರಿ ಗೊಬ್ಬರಗಳನ್ನು ಈಗ ಎಲ್ಲ ರೈತರು ತುಂಬಾ ಹಾಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇದನ್ನು ಕಡಿಮೆ ಮಾಡಬಹುದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈಗ ಭೂಮಿಯ ಫಲವತ್ತತೆ ಒಂದು ಕಡೆ ಹೆಚ್ಚಾದರೆ, ಈಗ ನಾವು ಸಾಕಷ್ಟು ರಾಸಾಯನಿಕಗಳನ್ನು ಬಳಸ್ತಾರೆ ನಮ್ಮ ರೈತರು, ಅದರಿಂದ ಭೂಮಿಯ ಒಂದು ಫಲ ಏನು ಸೊಳ್ಳೆ ಬರೋಂಥ ಚಾನ್ಸಸ್ ಭಾಳ ಇರುತ್ತೆ. ಇದರಿಂದ ಈ ನಮ್ಮ ಕೃಷಿ ಬೆಳೆಗಳಿಗೂ ಇದರ ಲಾಭ ಆಗುತ್ತಂತ ನಾವು ಹೇಳ್ಬೋದು. ಈಗ ಹೆಚ್ಚೆಚ್ಚು ರೈತರು ರಾಸಾಯನಿಕ ಗೊಬ್ಬರಗಳನ್ನು ತುಂಬಾ ಉಪಯೋಗಿಸ್ತಾರೆ. ಯಾಕಂತಂದರೆ ಇಳುವರಿ ಜಾಸ್ತಿ ಆಗಬೇಕು. ಅವ್ರದ್ದು ಇಂಟೆನ್ಷನ್ ಏನಂತಂದರೆ ಇಳುವರಿ ಜಾಸ್ತಿ ಆಗಬೇಕು ಬರೇ. ಆಮೇಲೆ ಕೆಲವು ಸಾಲ ಸೂಲವಾದರೂ ಮಾಡಿಕೊಂಡಾದರೂ ಕೂಡ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿಗೆ ಸೇರಿಸ್ತಾರೆ. ಅದು ಆ ವರ್ಷಕ್ಕೆ ಅಷ್ಟರ ಇದಿರುತ್ತೆ. ಒಂದು ಕರೆ ಇದೆ ಸರ್, ನಂತರ ನಾನು ಮಾತಾಡೋಣ. ಹಲೋ ಹಲೋ ಹಲೋ ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಹತ್ರ ಮಾತಾಡ್ಬೇಕಿತ್ತು ಸರ್. ಮಾತಾಡಿ ಮಾತಾಡಿ, ಹೇಳಿ ಹೇಳಿ ಮಾತಾಡಿ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ಜಗದೀಶ್ ಅಂತ ಸರ್. ನಮಸ್ತೆ, ಹೇಳಿ ಜಗದೀಶ್ ಅವರೇ. ಸರ್, ಈಗ ನಾವು ಹೊಸ ನೀರಾವರಿ ಮಾಡಿದ್ವಿ, ನಾವು ಯಾವ ಅರಣ್ಯ ಸಸ್ಯಗಳನ್ನ ಸುತ್ತ ಬಾರ್ಡರ್ ಹಾಕಿದ್ರೆ ಅನುಕೂಲ ಆಗುತ್ತೆ ಸರ್? ನಿಮ್ದು ಯಾವ ಊರು? ನಮ್ದು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಅಂತ ಸರ್. ಚಳ್ಳಕೆರೆ, ನೀರಿನ ಅನುಕೂಲ ಇದೆಯಾ? ನೀರಾವರಿ ಮಾಡಿದ್ವಿ ಸರ್, ಮೊನ್ನೆ ಬೋರ್ ಹಾಕ್ಸಿದ್ವಿ. ನಿಮ್ಮ ಭೂಮಿ ಅದು ಕರಿ ಭೂಮಿನ ಅಥವಾ ಕೆಂಪು ಭೂಮಿನ? ಕೆಂಪು ಭೂಮಿ ಸರ್. ಕೆಂಪು ಭೂಮಿ, ಕೆಂಪು ಭೂಮಿ ಆದರೆ ಅದು ತುಂಬ ನಮ್ಮ ಅರಣ್ಯ ಸಸ್ಯಗಳಿಗೆ ತುಂಬ ಅನುಕೂಲವಾದಂಥದ್ದು. ನೀವು ಅದಕ್ಕೆ ಸುತ್ತ ನಿಮ್ಮ ತೋಟದ ಸುತ್ತ ಈ ಮಹಾಗನಿ ಅಂತಿದೆ, ಮಹಾಗನಿ ಹಾಕ್ಬೋದು. ಅದರ ಮಧ್ಯದಲ್ಲಿ ಒಂದೊಂದು ಸಾಗುವಾನಿ ಹಾಕಿದ್ರು ಒಳ್ಳೇದಿದಾಗುತ್ತೆ. ಸಾಗುವಾನಿ, ಮಹಾಗನಿ, ನೇರಳೆ ಕೂಡ ಹಾಕ್ಬೋದು ನೀವು. ಇಂಟರ್ಮೀಡಿಯೇಟ್ ನಿಮ್ಗೆ ಈಲ್ಡ್ ಸಿಗುತ್ತೆ. ಜೊತೆಗೆ ನೇರಳೆ ಹೆಬ್ಬೇವು ತುಂಬಾ ಚೆನ್ನಾಗಿ ಬರುತ್ತೆ, ಅದು ಕೂಡ ಹಾಕ್ಬೋದು ನೀವು. ಹೆಬ್ಬೇವು, ಮಹಾಗನಿ, ಹೆಬ್ಬೇವು ತುಂಬ ಫಾಸ್ಟಾಗಿ ಬರುತ್ತೆ, ಅದು ನಿಮ್ಗೆ ಒಳ್ಳೆ ಈಲ್ಡ್ ಸಿಗುತ್ತೆ. ಎಷ್ಟು ವರ್ಷ ಕಾಪಾಡ್ಬೇಕು ಸರ್ ನಾವು ಮಾರಾಟ ಮಾಡ್ಬೇಕಂತ? ಹೆಬ್ಬೇವು ನಿಮಗೆ 4-6 ವರ್ಷ, 8 ವರ್ಷಕ್ಕೆ ಒಳ್ಳೆ ಇದು ಆಗುತ್ತೆ. ಅದು ಬೇರೆ ಬೇರೆ ರೀತಿಗೆ ಯೂಸ್ ಆಗುತ್ತೆ. ಬೇರೆ ಈ ಪಲ್ಪ್ ಆ್ಯಂಡ್ ಪೇಪರ್ ಈ ಇಂಡಸ್ಟ್ರೀಸ್ ಕಳಿಸ್ಬೇಕಂತಂದ್ರೆ 4-6 ವರ್ಷಕ್ಕೆ ಅದನ್ನು ಕಟಾವು ಮಾಡಬೇಕಾಗತ್ತೆ. ಅದು ಗ್ರೋತ್ ಮೇಲೆ ಇದಾಗತ್ತೆ, ಯಾವ ಥರ ಬೆಳವಣಿಗೆ ಇರುತ್ತೆ, ಅದು ನೀವು ಯಾವ ಥರ ಇನ್ಪುಟ್ ಕೊಡ್ತೀರಿ ಅಂದರೆ ನೀರು ಗೊಬ್ಬರ ಯಾವ ಥರ ಕೊಡ್ತೀರಿ ಇನಿಷಿಯಲಿ, ಅದ್ರ ಮೇಲೆ ಅದು ಡಿಪೆಂಡ್ ಆಗತ್ತೆ. 6-8 ವರ್ಷವರೆಗೆ ನಿಮ್ಗೆ ಅದನ್ನು ಕಟಾವು ಮಾಡ್ಬೋದು. ಮಹಾಗನಿ ಇದು ಹೆಬ್ಬೆವುಕಿನ ಸ್ವಲ್ಪ ತುಂಬಾ ಒಳ್ಳೆ ಸ್ಪೀಸೀಸ್ ಅದು. ಅದರಲ್ಲಿ ಎರಡು ಆಫ್ರಿಕನ್ ಮಹಾಗನಿ ಮತ್ತು ಇಂಡಿಯನ್ ಮಹಾಗನಿ ಅಂತ ಪ್ಲಾಂಟ್ ಮಾಡ್ತಾರೆ. ಈಗ ಕೆಲವೊಂದು ಕಂಪನಿಯವರೆಲ್ಲ ಮಾರ್ತಿರ್ತಾರೆ, ಅದನ್ನ ನೋಡದೆ ನೀವು ಸ್ವಲ್ಪ ವಿಜ್ಞಾನಿಗಳನ್ನು ಕನ್ಸಲ್ಟ್ ಮಾಡಿ ಯಾವ ಚೆನ್ನಾಗಿದೆ ಅಂತ ಆಯ್ಕೆ ಮಾಡಿಕೊಂಡು ಹಾಕ್ಬೇಕಾಗತ್ತೆ. ಮಹಾಗನಿಯನ್ನ ನೀವು ಇದನ್ನ ಟಿಂಬರಿಗೆ ಯೂಸ್ ಮಾಡ್ತಾರೆ. ಟಿಂಬರ್ ಅಂತಂದ್ರೆ ಮರಕಟ್ಟೆಗಳು, ಈ ಬಾಗಿಲು ತೋಳುಗಳು ಅವೆಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಅದು ನಿಮಗೆ ಕಡಿಮೆ ಅಂತಂದ್ರೆ 10-12 ವರ್ಷ ಬೇಕಾಗ್ತದೆ. 10-12 ಒಳ್ಳೆ ಮರ, ಒಳ್ಳೆ ಮರಕಟ್ಟು ಸಿಗ್ಬೇಕದು ನಿಮಗೆ. ಅದು 1300-1500 ಅದರ ರೇಟ್ ಸಿಗುತ್ತೆ ಕ್ಯೂಬಿಕ್ ಫೀಟ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಅದು ಏನಂತಂದ್ರೆ ನಿಮಗೆ ಬೇರೆ ಬೇರೆ ಕಂಪನಿಯವರು ಅದು ಮಿಸ್ಗೈಡ್ ಮಾಡಿಬಿಡ್ತಾರೆ ನಿಮಗೆ, 4-5 ವರ್ಷಕ್ಕೆ ಬರುತ್ತೆ ಆ ಥರದ್ದು. ಸೊ ನೀವು ಅರಣ್ಯ ಇಲಾಖೆಯನ್ನು ಕನ್ಸರ್ನ್ ಮಾಡಿ ಅಥವಾ ವಿಜ್ಞಾನಿಗಳನ್ನ ಕನ್ಸರ್ನ್ ಮಾಡಿ ಪ್ಲಾಂಟಿಂಗ್ ಮಾಡಬೇಕಾಗತ್ತೆ. ಸಸ್ಯಗಳು ಈ ಅರಣ್ಯ ಇಲಾಖೆಯಲ್ಲಿ ಸಿಗುತ್ತೆ, ಸೋಷಿಯಲ್ ಫಾರೆಸ್ಟ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಸಾಮಾಜಿಕ ಅರಣ್ಯ ನಿಮ್ಮ ಚಳ್ಳಕೆರೆಯಲ್ಲಿ ಇದೆ, ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ಕನ್ಸರ್ನ್ ಮಾಡ್ಬೋದು. ಜೊತೆಗೆ ಪ್ರೈವೇಟ್ ನರ್ಸರಿ ಅವರೆಲ್ಲ ಮಾರ್ತಿರ್ತಾರೆ, ತುಂಬ ಕಾಸ್ಟ್ಲಿ ಇರುತ್ತಲ್ಲಿ, ಅಲ್ಲಿ ಕೂಡ ನೀವು ತಗೋಬಹುದು. ಅದು ಒಟ್ಟು ಕ್ವಾಲಿಟಿ ಸೀಡ್ಲಿಂಗ್ ಅನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಜಗದೀಶ್ ಅವರೇ, ಅಂದ್ರೆ ಉಚಿತವಾಗಿ ಸ್ವಲ್ಪ ಕೊಡ್ತಾರೆ ಈ ಸಾಮಾಜಿಕ ಅರಣ್ಯ. ಇದರಲ್ಲಿ ಯಾರ ಹೆಸರಿಗೆ ಜಮೀನ್ ಇರುತ್ತೆ ಅದು ಪ್ರೋತ್ಸಾಹನ, ಅರಣ್ಯ ಕೃಷಿ ಪ್ರೋತ್ಸಾಹನ ಅಂತ ಕೊಡ್ತಾರೆ. 3 ವರ್ಷದವರೆಗೆ ನೀವು ಬೆಳೆಸಬೇಕಾಗತ್ತೆ, ಅದು ಒಂದಿಷ್ಟು ಅಮೌಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಬೆಳೆಸ್ಲಿಕ್ಕೆ ಕೂಡ ಅಮೌಂಟ್ ಇದೆ, 100 ರೂಪೀಸ್ ಪರ್ ಪ್ಲಾಂಟ್ ಏನೋ ಪರ್ ಒಂದು ಇದಕ್ಕೆ ಇದೆ. ಅದನ್ನ 1 ವರ್ಷಕ್ಕಿಷ್ಟು, 2 ವರ್ಷಕ್ಕಿಷ್ಟು, 3 ವರ್ಷಕ್ಕಿಷ್ಟು ಅಂತ ಇದು ಮಾಡ್ತಾ ಕೊಡ್ತಾರೆ. ಅದು ನೀವು ನಿಮ್ಮ ಹತ್ತಿರದ ಸಾಮಾಜಿಕ ಅರಣ್ಯ ಇಲಾಖೆಯನ್ನು ನೀವು ಕಾಣಬಹುದು. ಹಾ, ಅದೇ ನಾನು ಹೇಳಿದ್ದೆ ನಿಮಗೆ ಪ್ರೋತ್ಸಾಹನ ಅಂತೇಳಿ ಸಾಮಾಜಿಕ ಅರಣ್ಯ ಅಲ್ಲಿ ಇದೆ, ಅದು ಇದೆ. ನೀವು ನಮ್ಮ ಹತ್ತಿರದ ಸಾಮಾಜಿಕ ಅರಣ್ಯ ಇಲಾಖೆಯನ್ನು ಕಾಣ್ಬೋದು ಪಹಣಿ ತಗೊಂಡು. ನೀವು ಫಸ್ಟಿಗೆ ನಿಮ್ಮ ಪಹಣಿ ಕೊಟ್ಟು ಅಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ ಸೀಡ್ಲಿಂಗ್ಸ್ ಎಲ್ಲ ಕೊಡ್ತಾರೆ. ನಮಸ್ಕಾರ ಸರ್. ಈಗ ನಾವು ಕೃಷಿಯ ಅರಣ್ಯ ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೋದು ಅಂತ ನಾವು ಮಾತಾಡ್ತಾ ಇದ್ದೇವೆ. ಈಗ ಅಂಥ ಒಂದು ಮರಗಳನ್ನು ಬೆಳಿಬೇಕಂದ್ರೆ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡಿಸ್ಕೋಬೇಕಂದ್ರೆ ಯಾವ ಸೂಕ್ತ ಅಂತ ಹೇಳ್ತೀರಿ ಸರ್? ಈಗ ನಮ್ಮ ಈ ಬರಡು ಭೂಮಿಗಳಲ್ಲಿ ಯಾವ್ಯಾವ ಸ್ವಲ್ಪ ಹೆಚ್ಚೆಚ್ಚು ಮರಗಳನ್ನು ಆದಾಯ ಕೊಡುವಂಥ ಮರ ಆಗಿರಬೇಕು, ಜೊತೆಗೆ ಫಲವತ್ತತೆ ಕೂಡ ಜಾಸ್ತಿ ಮಾಡುವಂಥದ್ದು ಆಗಿರಬೇಕು. ಜನರು ಮೊದಲು ಹೇಳಿದ ಹಾಗೆ ಎಲ್ಲ ಮರಗಳು ಈ ಅಟ್ಮಾಸ್ಫೇರಿಕ್ ನೈಟ್ರೋಜನ್ ಅಂತ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ತಡೆದಿಡುವಂಥ ಫಿಕ್ಸ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಲೆಗಮ್ನಸ್ ಅಂತ ಹೇಳ್ತೀವಿ ಅಂಥ ಸ್ಪೀಸೀಸ್ ಮಾತ್ರ ಅದನ್ನು ಆಯ್ಕೆ ಮಾಡಬೇಕಾಗತ್ತೆ. ಬರಡು ಭೂಮಿ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ತಮ್ಮ ಹೆಸರು ಹೇಳಿ ಸರ್. ನಮ್ ತರೀಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಗೋಸಿಕೆರೆ ಎಂಜರಪ್ಪ ಅಂತ ಸರ್. ಗೋಸಿಕೆರೆ, ಪ್ರಶ್ನೆ ಕೇಳಿ. ಹೌದು ಸರ್, ಎಂಜರಪ್ಪ ರೀ ಸರ್. ಅದೇ ಮರಗಳು ನಮ್ ತರೀಕೆರೆ ತಾಲೂಕು ಫಾರೆಸ್ಟ್ ಅಲ್ಲಿ ರೈತರಿಗೆ ಉಪಯೋಗ ಅಂತ ಮರಗಳು ಯಾವ್ಯಾವ ಇದಾವೆ ಸ್ವಲ್ಪ ತಿಳಿಸ್ಕೊಡ್ರಿ ಸರ್ ಮಾಹಿತಿ. ಅರಣ್ಯ ಇಲಾಖೆಯಲ್ಲಿ ಸಿಗುವಂತ ಉಪಯೋಗ ಆಗುವಂತ ಮರಗಳು. ಹೌದು ಸರ್. ಈಗ ಈ ನಮ್ಮ ಕೃಷಿ ಭೂಮಿಯಲ್ಲಿ ಬೆಳೆವಂಥ, ಇಷ್ಟು ತನಕ ಹೇಳಿದೆ ಕೃಷಿ ಭೂಮಿಯಲ್ಲಿ ನಮಗೆ ಅನುಕೂಲವಾಗುವಂಥ ಮರಗಳಂತಂದರೆ ಈ ನೇರಳೆ, ಹೆಬ್ಬೇವು, ಮಹಾಗನಿ, ಹಾಗೇ ನಿಮಗೆ ಹುಣಸೆ ಇದೆ, ಆಮೇಲೆ ಈ ಇನ್ನೊಂದು ಸ್ವೀಟ್ ಟಾಮ್ರಾನ್ ಅಂದರೆ ಅದೇ ಸಿಹಿ ಹುಣಸೆ ಹೇಳಿದೆ ಇವೆಲ್ಲ, ಆಮೇಲೆ ಹೊಂಗೆ ಇದೆ, ಇವೆಲ್ಲ ಮರಗಳು ನೀವು ಅನುಕೂಲ ತಕ್ಕಂತೆ ನಿಮಗೆ ಬೇಕಾಗುವಾಗೆ ಬೆಳೆಸ್ಕೋಬಹುದು. ಈ ಸಸ್ಯಗಳು ನಿಮಗೆ ಇವ್ರ ಹತ್ರ ಅರಣ್ಯ ಇಲಾಖೆಯಲ್ಲಿ ಸಿಗುತ್ತೆ. ಬಟ್ ಅಲ್ಲಿ ಏನಂತಂದರೆ ನೀವು ಪಹಣಿ ಕೊಟ್ಟು ಅಲ್ಲಿ ಲಿಮಿಟೆಡ್ ಕೊಡ್ತಾರೆ ಅವರು ನಿಮಗೆ, ಅಂದರೆ ಫಸ್ಟ್ ಪಹಣಿ ಕೊಟ್ಟವರಿಗೆ ಇಷ್ಟಿಷ್ಟು ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗೇನೆ ಪ್ರೋತ್ಸಾಹ ಧನ ಕೂಡ ಕೊಡ್ತಾರೆ ನಿಮ್ಗೆ ಸಸ್ಯಗಳನ್ನ ಅಥವಾ ಮರಗಳನ್ನ ಬೆಳೆಸಲಿಕ್ಕೆ ಮೂರು ವರ್ಷದವರೆಗೆ. ಅಲ್ಲೇ ನೀವು ಈಗ ನೀರು ಇಲ್ದಿದ್ರು ಬೆಳ್ಳಿಗೂ ಆಯ್ಕೆ ಬರುತ್ತೆ, ಈ ಅಡಿಕೆ ಇವೆಲ್ಲ ಒಣಗುತ್ತೆ ಮಳೆ ನೀರು ಇಲ್ಲದಾಗ, ಬೋರ್ ಇಲ್ಲ ನೀರು ಅಕಸ್ಮಾತ್ ಖಾಲಿ ಆದ್ರೂ. ಅಂತ ಸಂದರ್ಭದಲ್ಲಿ ಇನಿಷಿಯಲ್ ಯಾವುದೇ ಈ ಸಸ್ಯಗಳ ಅಥವಾ ಮರಗಳು ಅವು ಮೊದಲಿಗೆ ಒಂದು ಎರಡು ಮೂರು ವರ್ಷ ನೀವು ಸ್ವಲ್ಪ ನೀರು ಹಾಕಿ ಬೆಳೆಸಬೇಕಾಗತ್ತೆ. ಆಯ್ತಾ, ಅದಾದ್ಮೇಲೆ ನಿಮ್ಮ ಮರ ಮಳೆ ಕಡಿಮೆ ಆದರೂ ಕೂಡ ಒಳ್ಳೆ ಈಲ್ಡ್ ಕೊಟ್ಟು ನಿಮಗೆ ನಿಮ್ಮ ಜೀವನೋಪಾಯಕ್ಕೆ ಒಳ್ಳೇದಾಗುವಾದ್ರೆ ಎಲ್ಲ ಮರಗಳು ನಿಮಗೆ ಅನುಕೂಲ ಆಗುತ್ತೆ. ಆದರೆ ಅಂಥ ಮರ ನೀರು ಕಡಿಮೆ ಇದ್ದಲ್ಲಿ ಹೆಬ್ಬೇವು ಮಹಾಗನಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಅದಕ್ಕೆ ತುಂಬ ನೀರು ಬೇಕಾಗತ್ತೆ, ತುಂಬ ನೀರು ಬೇಕಾಗತ್ತೆ ಅದು. ಯಾಕಂದ್ರೆ ನೀವು ಎಷ್ಟು ನೀರು ಕೊಡ್ತೀರಿ ಅಷ್ಟು ಫಾಸ್ಟ್ ಬೆಳೀತೈತೆ. ಅದಕ್ಕೋಸ್ಕರ ಹೆಬ್ಬೇವು ನೀರಿನ ಅಭಾವ ಇದ್ದರೆ ಹೆಬ್ಬೇವು ಹಾಕಬಾರ್ದು, ಕಮ್ಮರ ಬೆಳ್ಕೋಬಹುದು. ಹಾಗೆ ನಮ್ಮ ಲೋಕಲ್ ಸ್ಪೀಸೀಸ್ ಇದೆ ನೋಡಿ, ಯಾವುದು ಬೇವು, ಬೇವು ಅತಿ ಉತ್ತಮವಾದಂಥ ತಳಿ, ಅದ್ರದ್ದು ಅದನ್ನ ಒಳ್ಳೆ ಮರ ಮತ್ತು ಟಿಂಬರಿಗೆಲ್ಲ ಯೂಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಸುತ್ತಮುತ್ತ ಬೆಳೆಯುವಂಥ ಮರಗಳನ್ನು ಬಿಟ್ಟು ಬಿಡ್ತೀವಿ, ದೂರ ದೂರ ಹೋಗಿ ಹುಡುಕ್ತೀವಿ, ನಮ್ಮ ಹತ್ತಿರದಲ್ಲಿ ಇದ್ದದನ್ನು ಬಿಟ್ಟು ಬಿಡ್ತೀವಿ. ಅದಕ್ಕೋಸ್ಕರ ಅವೆಲ್ಲ ಬೆಳೆಸ್ಕೋಬಹುದು. ಈ ಬೇವಿನ ಮರಕ್ಕನಕ್ಕೂ ನಿಮ್ಗೆ ನೀರು ತುಂಬಾ ಕಡಿಮೆ ಬೇಕಾಗತ್ತೆ, ನೀರು ಜಾಸ್ತಿ ಆದರೆ ಅದೆಲ್ಲ ತಲೆ ಇದ್ರ ಮೇಲೆ ಎಲ್ಲ ಒಣಗ್ತಾ ಇರುತ್ತೆ ನೋಡಿ. ಹಾಂ, ಆ ಥರದ ಮರಗಳನ್ನು ಬೆಳೆಸುವುದರಿಂದ. ಹಾಗೆಯೇ ಸಾಗುವಾನಿ, ಅದು ಇನಿಷಿಯಲಿ ಬೇಕು, ಎರಡರಿಂದ ಮೂರು ವರ್ಷ ನೀವು ತುಂಬ ಒಳ್ಳೆ ನೀರು ಉಣಿಸ್ಬೇಕಾಗತ್ತೆ ಅಂಥ ಸಸ್ಯಗಳನ್ನು, ಆಮೇಲೆ ಅದು ಇದಾಗುತ್ತೆ. ಒಳ್ಳೆಯದು, ನಮಸ್ಕಾರ ಇಂಜರಪ್ಪ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್, ತಾವು ಆಗಲೇ ಹೇಳ್ತಾ ಇದ್ರೆ ಭೂಮಿ ಫಲವತ್ತತೆ ಅಂದರೆ ಯಾವ ಮರಗಳನ್ನು ಬೆಳೆಸಿದ್ರೆ ಭೂಮಿಯ ಫಲವತ್ತತೆಯನ್ನು ಚೆನ್ನಾಗಿ ಕಾಪಾಡ್ತಾವಂತೇಳಿ. ಈ ಆಗಲೇ ಹೇಳಿದಾಗೆ ಈಗ ನಮಗೆ ಲೆಗುಮ್ನಸ್ ಸ್ಪೀಸೀಸ್ ಅಂತ ಹೇಳಿದೆ. ಲೆಗುಮ್ನಸ್ಸಲ್ಲಿ ಇದು ಅಕೇಶಿಯಾ ಅಂತ ಇರುತ್ತೆ, ಜಾಲಿ ಇರುತ್ತೆ, ಹೊಂಗೆ, ಆಮೇಲೆ ಈ ಗೊಬ್ಬರದ ಗಿಡ, ಇವೆಲ್ಲವೂ ನಾವು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡುವಂಥದ್ದು. ಒಂದು ಕರೆ ಇದೆ. ಹಾಂ ಸರ್, ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಚಿತ್ರಲಿಂಗಪ್ಪ ಸರ್, ಚಿಕ್ಕೋಣ್ಣಳ್ಳಿ ಹೊಸಕೋಟೆಯಿಂದ. ಹೇಳಿ ಚಿತ್ರಲಿಂಗಪ್ಪ, ಪ್ರಶ್ನೆ ಕೇಳಿ ಸರ್. ಈ ವರ್ಷ ನಾವು ಅಡಿಕೆ ಗಿಡ ಹಾಕಿದೀವಿ ಸರ್. ನಾವು ಅಡಿಕೆ ಗಿಡ ಕನಿಷ್ಠ ಅಂದ್ರೆ 5-6 ವರ್ಷದ ಫಲ ಬರುತ್ತೆ. ಅದ್ರೊಳಗೆ ಏನನ್ನ ಹಾಕಿದ್ರೆ ಉಪಯೋಗ ಆಗುತ್ತೆ ಸರ್? ನೀವು ಅಡಿಕೆ ಮರದ ಮಧ್ಯದಲ್ಲಿ ಏನು ಬೇರೆ ಯಾವ ಇದಾಗಲ್ಲ, ನೀವು ಅಗ್ರಿಕಲ್ಚರ್ ಕ್ರಾಫ್ಟ್ಸ್ ಅನ್ನ ಬೆಳ್ಕೋಬಹುದು. ಈ ರೆಡ್ ಸಾಯಿಲ್ ಇದ್ರೆ ಶೇಂಗಾ ಅಥವಾ ಜೋಳ ಈ ತರದ್ದು ಬೆಳೆಸ್ಕೋಬಹುದು. ಮರಗಳ ಜಾತಿ ಇದು ಯಾವ್ದು ಬರಲ್ಲ ಸರ್. ಸುತ್ತೂರ ಏನನ್ನ ಹಾಕಿದ್ರೆ ಒಂಥರ ತ್ಯಾಗ ಸಸಿ ಅವೆಲ್ಲ ಹಾಕಿದ್ರೆ ಅನುಕೂಲ ಆಗಲ್ಲ ಸರ್? ಸುತ್ತ ನೀವು ಇದಕ್ಕೆ ಮಹಾಗನಿ ಹಾಕಿ, ಒಂದೊಂದು ಎರಡು ಮಹಾಗನಿ, ಅದ್ರ ಒಂದು ಇದು ಮಹಾಗನಿ ಮಧ್ಯದಲ್ಲಿ ಒಂದು ಸಾಗವಾನಿ ಆ ಥರದ್ದು ಹಾಕಿ. ಮೂರು ಮೀಟರ್ಗೆ ಹಾಕಿ. ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಅದು? ಮೂರು ಮೀಟರ್ಗೆ ಹಾಕಿ. ಮಹಾಗನಿ 10-12 ವರ್ಷ. ನೀವು ಯಾವ ಥರ ಭೂಮಿ ಇದೆ, ಯಾವ ಊರು ಅಂದ್ರೆ ನಿಮ್ದು? ಚಿಕ್ಕಗೊಂಡನ ಸರ್, ಹೊಸಕೋಟೆ ಸರ್. ಕೆಂಪು ಮತ್ತು ಕರೆ ಮಣ್ಣು ಎಲ್ಲ ಮಿಕ್ಸ್ ಇದೆ ಸರ್ ಮಣ್ಣು. ಅದಕ್ಕೆಲ್ಲ ನೀರಿನ ಇದನ್ನೆಲ್ಲ ಸ್ವಲ್ಪ ನೀವು ಸರಿಯಾಗಿ ಬಿಟ್ಟರೆ 10-12 ವರ್ಷಕ್ಕೆ ನೀವು ಕಟಾವು ಮಾಡ್ಬೋದಾಗತ್ತೆ. ಬೆಲೆ ಇದೆ ಬೆಲೆ ಇದೆ, 1300 ಇದೆ ಕ್ಯೂಬಿಕ್ ಫೀಟ್ಗೆ. ಸಸ್ಯಗಳು ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ, ಪ್ರೈವೇಟ್ ನರ್ಸರಿಗಳಲ್ಲಿ ಸಿಗುತ್ತೆ. ನೀವು ಎಷ್ಟು ಜಮೀನು ಇದೆ ಅದನ್ನೆಲ್ಲ ಸ್ವಲ್ಪ ಫ್ರೀಯಾಗಿ ಸಿಕ್ಕುತ್ತೆ ಸರ್. ಫ್ರೀ ಅಂದ್ರೆ ಈ ಸಾಮಾಜಿಕ ಅರಣ್ಯ ಇಲಾಖೆ ಅಂತ ಇರುತ್ತೆ, ಅಲ್ಲಿ ನೀವು ಸ್ವಲ್ಪ ನಿಮ್ ಪಹಣಿ ಎಲ್ಲ ಕೊಟ್ಟು, ಅಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಇರ್ತಾರೆ ವಲಯ ಅರಣ್ಯ ಅಧಿಕಾರಿಗಳು, ಅವ್ರಿಗೆ ಹೋಗಿ ನೀವು ಭೇಟಿಯಾಗಿ ಭೇಟಿಯಾಗ್ಬಿಟ್ಟು ಏನೇನು ಅನುಕೂಲಗಳಿದೆ ಅವರಿಂದ ಈ ಸಸ್ಯಗಳನ್ನು ಬೆಳೆಸಲಿಕ್ಕೆ ಅನ್ನೋದನ್ನ ಮಾಹಿತಿ ಪಡೆದುಕೊಂಡು ಅವ್ರ ಹತ್ರ ಸಲಹೆ ತಗೊಳ್ರಿ ಸರ್. ಇದು ಅಡಿಕೆ ಗಿಡ ಹಾಕ್ತೀವಲ್ಲ, ಸಾವಯವ ಗೊಬ್ಬರ ಆದ್ರೂ ಚೆನ್ನಾಗ, ಇದು ರಸಗೊಬ್ಬರ ಚೆನ್ನಾಗ ಸರ್? ಈಗ ನಿಮ್ ಮಣ್ಣು ಟೆಸ್ಟ್ ಮಾಡಿಸಿರ್ತೀರಿ, ರಸಗೊಬ್ಬರ ಹಾಕಿರ್ತೀರಿ, ಎಲ್ಲ ಮಾಡಿರ್ತೀರಿ, ಬಟ್ ಮಣ್ಣು ಟೆಸ್ಟ್ ಮಾಡದೆ ಅದು ನಿಮ್ಗೆ ಹೇಳಕ್ಕಾಗಲ್ಲ, ಬಟ್ ಸಾವಯವ ಚೆನ್ನಾಗಿರುತ್ತೆ. ಸಾವಯವ ಅದಕ್ಕೆ ಬೇರೆ ವಿಜ್ಞಾನಿಗಳು ಇರ್ತಾರೆ ಚಿತ್ರಲಿಂಗಪ್ಪ ಅವರೆ, ಅವರಿಗೆ ಅವರಿಗೆ ಭೇಟಿ ಮಾಡಿ ಮಾಹಿತಿ ಪಡಿಬೇಕು. ನಮಸ್ಕಾರ ಸರ್. ಈಗ ನಮ್ಮ ಭಾಗದಕ್ಕೆ ಈಗ ನಾವು ಬಯಲು ಪ್ರದೇಶ ಚಿತ್ರದುರ್ಗ ಈ ಕಡೆ ಎಲ್ಲ ಹೋದ್ರೆ ಬಳ್ಳಾರಿ ಮತ್ತು ದಾವಣಗೆರೆ ಕೆಲವೊಂದು ಭಾಗ ನಮಗೇನು ಬಯಲು ಪ್ರದೇಶ ಅಂತ ನಾವು ಈಗ ಕನ್ಸಿಡರ್ ಮಾಡ್ತೇವೆ. ಅದೇ ರೀತಿ ಈ ಶಿವಮೊಗ್ಗ ಆ ಕಡೆದಲ್ಲಿ ಮಲೆನಾಡು, ಆಮೇಲೆ ಆ ಕಡೆ ಕರಾವಳಿ ಪ್ರದೇಶ, ಅಲ್ಲಿ ಬೆಳೆಯುವಂಥ ಮರಗಳು ಈ ಕಡೆ ಜಾಸ್ತಿ ಬೆಳೆಯೋಕ್ಕಾಗಲ್ಲ, ಇಲ್ಲಿ ಬೆಳೆಯಂಥ ಮರಗಳು ಅಲ್ಲಿ ಬೆಳೆಯೋದಿಲ್ಲ. ನಮ್ಮ ಭಾಗಕ್ಕೆ ಸೂಕ್ತವಾದ ಒಂದು ಮರಗಳನ್ನು ಬೆಳಿಬೇಕಂದ್ರೆ ಯಾವನ್ನ ಆಯ್ಕೆ ಮಾಡಿಕೊಂಡ್ರೆ? ಈ ನಮ್ಮ ಚಿತ್ರದುರ್ಗ ಸರೌಂಡಿಂಗ್ಸು, ಚಳ್ಳಕೆರೆ, ಬಳ್ಳಾರಿ ಸೈಡು, ಹಾಗೆಯೇ ಈ ಮೊಳಕಾಲ್ಮೂರು ಇವೆಲ್ಲ ಇದ್ರ ಕಡೆಗೆ ಬೆಳೆಸ್ಬೇಕಾದ್ರೆ ಈಗ ನಮಗೆ ರೋಸ್ವುಡ್ ಅಂತಿದೆ, ದಲಬರ್ಜಿಯ ಲ್ಯಾಟಿಫೋಲಿಯಾ ಅಂತಿದೆ, ಕಮ್ಮರ, ಬೇವು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆಯೇ ಕರಿಜಾಲಿ. ಕಮ್ಮರ ನಮಗೆ ಮರ ಮೊಟ್ಟು ಮತ್ತು ಇದು ಕೂಡ ಕೊಡುತ್ತೆ, ಒಳ್ಳೆ ಫಾಡರ್ ಕ್ರಾಪ್ ಅಂದರೆ ಹಸುಗಳು ಮತ್ತು ಮೇಕೆಗಳೆಲ್ಲ ತಿನ್ನುತ್ತೆ. ಈ ಬೇಸಿಗೆಯಲ್ಲಿ ಅದು ತುಂಬ ನಮ್ಮ ಮೇಕೆ ಸಾಕಿದವರಿಗೆ ಅನುಕೂಲ ಆಗುತ್ತೆ, ಅದನ್ನು ಬೆಳೆಸ್ಕೋಬಹುದು. ಹಾಗೆಯೇ ಸಾಗವನ್ನು ಕೂಡ ಬೆಳೆಸ್ಕೋಬಹುದು ನೀರಿನ ಅನುಕೂಲ ಇದ್ದರೆ, ಎಲ್ಲ ಈ ನಮ್ಮ ಮಣ್ಣಿನ ಗುಣಧರ್ಮಗಳನ್ನು ಅರಿತುಕೊಂಡು ಈ ಕಡೆ ಇದು ಮಾಡ್ಬೋದು. ಹಾಗೆಯೇ ನೀವು ಈ ಕಡೆ ಮತ್ತು ಶಿವಮೊಗ್ಗ ಸೈಡ್ ಹೋದರೆ ಕರಿಮತ್ತಿ ಇದೆ, ಸಾಗವನ್ನು ತುಂಬ ಚೆನ್ನಾಗಿ ಬರುತ್ತೆ, ಕ್ಯಾಜುನ್ನ ಈ ಮತ್ತು ಹಾಗೆಯೇ ಈ ಸಿಲ್ವರ್ ಬೋಕು ಇವೆಲ್ಲ ತುಂಬ ಒಳ್ಳೆ ಮರಗಳು. ಮತ್ತೆ ಮಧ್ಯದ ಭಾಗದಲ್ಲಿ ಬಂದರೆ ಅಂದರೆ ಈ ಹೊಸದುರ್ಗ ಸರೌಂಡಿಂಗ್ಸ್ ಆಫ್ ಇದು ನಮ್ಮ ಹಿರಿಯೂರು ಇವೆಲ್ಲ ನೀವು ಈಗಾಗಲೇ ರೆಡ್ ಸ್ಯಾಂಡರ್ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ, ರೆಡ್ ಸ್ಯಾಂಡರ್ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಭಾಳ ಅದು ನಮಗೆ ಫಸಲು ಕೊಡಬೇಕಾದ್ರೆ, ಇಳುವರಿ ಕೊಡಬೇಕಾದ್ರೆ ಭಾಳ ದಿನ ಆಗುತ್ತೆ, ವರ್ಷಗಳು, ಆದರೆ ಅದನ್ನು ಕೂಡ ಬೆಳೆಸ್ಕೋಬಹುದು. ಒಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ, ತಮ್ಮ ಹೆಸರು? ಸರ್ ಸಿದ್ದೇಶ್ ಅಂತ ಹೇಳಿ. ಹಾ ಹೇಳಿ, ಪ್ರಶ್ನೆ ಕೇಳಿ ಸರ್. ಇದು ಸತ್ತ ಮಾತಾಡ್ಬೇಕಾಯ್ತು. ಹಾ ಸರಿ, ನಮಸ್ಕಾರ ಹೇಳಿ ಸಿದ್ದೇಶ್ ಅವರೆ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ಸರ್ ಒಂದ್ ಎಕರೆ ಹುಣಸೆ ಗಿಡ ಹಾಕ್ಬೇಕು ಅನ್ಕೊಂಡಿದೀವಿ. ಸರ್ ಅದು ಕರ್ಲು ಭೂಮಿ ಬರುತ್ತೆ, ಯಾವ ತಳಿನ ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್? ಈಗ ನಿಮ್ ಕರ್ಲ್ ಭೂಮಿ ಅದ್ರದ ಫಲವತ್ತತೆಯನ್ನು ನೀವು ಕರೆಕ್ಟಾಗಿ ನಿಖರವಾಗಿ ತಿಳ್ಕೊಬೇಕಾಗತ್ತೆ. ಯಾಕಂತಂದ್ರೆ ಹಾ ಅದು ಭೂಮಿಯ ಫಲವತ್ತತೆ ತಿಳಿದ್ಬಿಟ್ಟು ಬೇರೆ ಬೇರೆ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನೀವು ಮಣ್ಣ ಪರೀಕ್ಷೆಯನ್ನ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡ್ತಾರೆ ಅಥವಾ ನಿಮ್ಮ ಸಮೀಪದ ಕೃಷಿ ಇದ್ರ ಇಲಾಖೆಯಲ್ಲಿ ಕೂಡ ಮಾಡ್ತಾರೆ. ಫಸ್ಟ್ ಮಣ್ಣ ಪರೀಕ್ಷೆ ಮಾಡಿಬಿಟ್ಟು ನೀವು ಬಂದು ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ನೀವು ಇದು ಮಾಡಿ, ಇಲ್ಲ ಇಲ್ಲ ಅಂತಂದ್ರೆ ಮಣ್ಣು ತಪಾಸಣೆ ಮಾಡಿಸ್ಬಿಟ್ಟು ನನಗೆ ಕಾಲ್ ಮಾಡಿ, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಸರ್ ಈಗ ಬೇರೆ ಕಡೆಯಿಂದ ಮಣ್ಣು ಎರ್ಸಿ ನಾವು ಹಾಕ್ಬೇಕಂದ್ರೆ ಯಾವ ತಳಿನ ಹಾಕಿದ್ರೆ ಉತ್ತಮ ಸರ್? ಬೇರೆ ಕಡೆ ಅದೇ ನಾ ಹೇಳ್ತಾ ಇದ್ದೀನಿ ನಿಮಗೆ, ಬೇರೆ ಕಡೆಯಿಂದ ಯಾವ ಮಣ್ಣು ತಂದಿರ್ತೀರಿ, ಯಾವ ರೀತಿ ಅದರ ಗುಣದ ಹೌದು ನಾನು ನೋಡಿದ್ದೀನಿ. ಭಾಳ ಜನ ಏನು ಮಾಡ್ತಾರಂತಂದ್ರೆ ಕಪ್ಪು ಮಣ್ಣು ಅಂತ ಹೇಳಿ ಕೆರೆ ಮಣ್ಣು ತಂದು ಹೊಡಿಸ್ಬಿಡ್ತಾರೆ, ಅದರಲ್ಲೆಲ್ಲ ಸರಿಯಾಗಿ ಗುಣಧರ್ಮಗಳು ಸರಿ ಇರೋದಿಲ್ಲ. ನಾವು ಯಾವ್ದಾವುದೋ ತಳಿಗಳು ಹಂಗೆ ಹೇಳೋಕ್ಕಾಗಲ್ಲ, ನೀವು ರಾಸಾಯನಿಕ ಅದ್ರದ್ದು ಗುಣಧರ್ಮಗಳನ್ನು ನಮಗೆ ನಿಖರವಾಗಿ ಹೇಳಿದರೆ ನಿಮ್ಗೆ ಅದು ಬೇಕಾದ್ರೆ ಒಂದು ಪ್ಲಾನ್ ಮಾಡಿ ಕೊಡಬಹುದು ಸಿದ್ದೇಶ್ ಅವರು. ಈಗ ಮತ್ತೆ ವಂಗಿ ಹಾಕಿದ್ರೆ ಅದರಲ್ಲಿ ಉತ್ತಮವಾದ ಒಂದು ಆದಾಯ ಕಾಣಬಹುದು ಸರ್? ಹೊಂಗೆ ನಿಮಗೆ ಈ ಭಾಗಕ್ಕೆ ಹೊಂಗೆ ಅದು ಉತ್ತಮವಾದಂಥ ಬೆಳೆ ಡ್ರೈಲ್ಯಾಂಡ್ಗೆ. ಹಾ ಹೊಂಗೆ ಅದು ಬೀಜ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲ ಇದು ಮಾಡ್ತಿರ್ತಾರೆ, ಸೊ ಮತ್ತೆ ಇಳುವರಿ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಗೇನು ಹೇಳಿದ್ರಲ್ಲ ಈಗ ಬರಡು ಭೂಮಿ, ಅದರಲ್ಲಿ ಹೊಂಗೆ ಹಾಕಿದರೆ ಅದು ತುಂಬ ಅದನ್ನು ನಿಮ್ಮ ಫಲವತ್ತತೆ ಕೂಡ ಜಾಸ್ತಿ ಮಾಡಿ ನಾರ್ಮಲ್ ಸಾಯಿಲಿಗೆ ಬರಬಹುದು ಅದು. ಸರ್ ಈಗ ಎಷ್ಟು ಅಂತರದಲ್ಲಿ ಹಾಕಿದ್ರೆ ಉತ್ತಮ ಸರ್ ಹೊಂಗೆ? ಹೊಂಗೆ ಮರ ನಾವು ಎಲ್ಲ ಮರಗಳನ್ನು 5 ಮೀಟರ್ 5 ಮೀಟರ್ ಹೇಳ್ತೀವಿ, 5 ಮೀಟರ್ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಹಾಕ್ಬೇಕು. ಅರಣ್ಯ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡಿ, ನೀವು ನಿಮ್ಮ ಸಾಮಾಜಿಕ ಅರಣ್ಯ ಇಲಾಖೆಗೆ ಹೋದ್ರೆ ಸಸಿಗಳನ್ನು ಅವ್ರು ಕೊಡ್ತಾರೆ ನಿಮ್ಗೆ. ನೀವು ಬಂದು ಅದ್ರಲ್ಲಿ ಬೆಳೆಸುತ್ತ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಆಗ್ಬಹುದು, ಬೀಜ ಹಾಕಿದ್ರು ಕೂಡ ಬರುತ್ತೆ. ಮಾಡಬಹುದು ಆದ್ರೆ ಅದನ್ನ ನೀವು ಪಾಕೆಟ್ ಅಲ್ಲಿ ಎಲ್ಲ ಸಮನಾದ ಮೀಡಿಯಾನ ಹಾಕ್ಬೇಕಾಗತ್ತೆ, ಮಣ್ಣು ಗೊಬ್ಬರ ಉಸುಕೆಲ್ಲ ಹಾಕಿ ಮರಳು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೇಕಾಗತ್ತೆ, 1:2 ಅಂತ ಹೇಳ್ತೀವಿ. ಆ ಪ್ರಪೋಸಲ್ ಎರಡು ಮರ ಇದೆ ಸರ್ ನಮ್ಮ ಬದನಲ್ಲಿ, ಅದರ ಬೀಜನೇ ನಾವು ಆಯ್ಕೆ ಮಾಡ್ಕೋಬಹುದು ಸರ್? ನೋಡ್ಬೇಕಾಗತ್ತೆ ಅದು, ಅದ್ರ ಯಾಕಂದ್ರೆ ಒಂದು ಪ್ಲಸ್ ಟ್ರೀ ಅಂತ ನಾವು ಆಯ್ಕೆ ಮಾಡ್ತೀವಿ. ಪ್ಲಸ್ ಟ್ರೀ ಅಂದ್ರೆ ಈಗ ಯಾವುದೇ ಬೀಜ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅದರದೇ ಆದಂತ ಗುಣಧರ್ಮಗಳು ಇರ್ತವೆ. ಹಾ ಈ ತರ ಬ್ರಾಂಚಸ್, ಈ ತರ ಟೊಂಗೆ ಈ ತರ ಇರ್ಬೇಕು, ರೋಗ ಇರಬಾರ್ದು, ಆ ತರ ಏನ ಬೇರೆ ಬೇರೆ ರೀತಿಯಾದಂಥ ಕ್ರೈಟೇರಿಯಾಸ್ ಇದ್ದಾವೆ, ಆ ಕ್ರೈಟೇರಿಯಾ ಅದು ಫುಲ್ಫಿಲ್ ಆದರೆ ಆ ಮರದಿಂದ ತಗೋಬಹುದು. ಇಲ್ಲಾಂದ್ರೆ ಮಾರ್ಕೆಟ್ನಲ್ಲೂ ಸಿಗುತ್ತೆ ಸರ್ ಹಂಗೆ ಬೀಜ? ಬೀಜ ಸಿಗತ್ತೆ, ಹಂಗೆ ಬೀಜ ಸಿಗತ್ತೆ. ನೀವು ಇದಕ್ಕೆ ಅರಣ್ಯ ಇಲಾಖೆಯಿಂದ ಸಸ್ಯಗಳನ್ನು ನೀವು ತಗೊಳ್ಳೋದು ಉತ್ತಮ ಅನ್ಸುತ್ತೆ ನನಗೆ. ನೇರವಾಗಿ ಸಸಿನ ತಂದು ಹಾಕೋದು ಉತ್ತಮ ಅಂತ ಹೇಳಿ. ಹೌದು ಹೌದು. ಇದಕ್ಕೆ ನೀರೇನ್ ಜಾಸ್ತಿ ಬೇಕಾಗಲ್ಲ? ಬೇಕಾಗಿಲ್ಲ ಬೇಕಾಗಿಲ್ಲ. ಒಂದು ವರ್ಷ ನೀವು ಚೆನ್ನಾಗಿ ಬೆಳೆಸಿದ್ರೆ, ಒಂದು ವರ್ಷ ಎರಡು ವರ್ಷ ಆ ಥರ ಇದು ಮಾಡಿದ್ರೆ ನಿಮ್ಮ ಚೆನ್ನಾಗಿ ಬೆಳೆ ಜೊತೆಗೆ ನಿಮ್ಮ ಭೂಮಿಯ ಫಲವತ್ತತೆ ಕೂಡ ಚೆನ್ನಾಗಿ ಇನ್ಕ್ರೀಸ್ ಮಾಡಬಹುದು ಅಂತ ಹೇಳ್ತೀನಿ. ಹೆಚ್ಚು ಅಷ್ಟು ತಗೊಳ್ಳೋದಿಲ್ಲ, ತಗೊಳ್ಳೋದಿಲ್ಲ ಅಂತ ನಾ ಹೇಳಲ್ಲ, ಬಟ್ ಹೆಚ್ಚು ಅದಕ್ಕೆ ಬೇಕಾಗಲ್ಲ. ಅದೇ ಸರ್, ಕಡಿಮೆ ಪ್ರಮಾಣದಲ್ಲಿ ಹಾಕಿ ನಾವು ಬೆಳಿಬಹುದು. ಹೌದು ಹೌದು ಹೌದು. ಪ್ಲಾಂಟಿಂಗ್ ಒಂದು ಈ ಸಲ ನಾವು ನಾಟಿ ಮಾಡಿದೀವಿ ಅಂತಂದ್ರೆ ಈಗ ಅದು ಫಲ ಬಿಡಕ್ಕಂತಂದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? ಅದು ನಿಮ್ಗೆ 7 ವರ್ಷ. ಏಳು ವರ್ಷ ಆರಿಂದ ಅಂದ್ರೆ ನಾನೇನ್ ಹೇಳ್ತೀನಿ, ನಿಮಗೆ ಬೀಜನೇ ಬೇಕಾಗಿದ್ರೆ ಗ್ರಾಫ್ಟ್ ಅನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಗ್ರಾಫ್ಟ್ ಅಂತಂದ್ರೆ ಅದನ್ನ ವೆಜಿಟೇಟಿವ್ ಪ್ರೊಪಗೇಷನ್, ಅದು ಬೇಗ ನಿಮಗೆ ಬೀಜ ಅನ್ನ ಕೊಡತ್ತೆ. ಬೇಗ ಅಂತಂದ್ರೆ 3-4 ವರ್ಷಕ್ಕೆ ನಿಮಗೆ ಅದು ಈಲ್ಡ್ ಕೊಡತ್ತೆ. ಆಯ್ಕೆ ಮಾಡ್ಬೇಕಾದ ಸಸ್ಯಗಳನ್ನ ಆಯ್ಕೆ ಮಾಡೋದೇನಿದೆಯಲ್ಲ ಗ್ರಾಫ್ಟ್, ನಿಮ್ಗೆ ಬೀಜ ಬೇಕಂದ್ರೆ ಟಿಂಬರ್ ಬೇಕಂತಂದ್ರೆ ಬೀಜದಿಂದ ಬೆಳೆದಂತ ಸಸಿ ಹಾಕ್ಬೇಕು ಹೆಚ್ಚಿಗೆ. ಆಮೇಲೆ ನಮಗೆ ಯಾವುದೇ ಫ್ರೂಟ್ಸು ಅಥವಾ ಬೀಜ ಏನಾದರೂ ಬೇಕಾದಲ್ಲಿ ಗ್ರಾಫ್ಟ್ ಅನ್ನು ಆಯ್ಕೆ ಮಾಡಬೇಕಾಗುತ್ತೆ. ನೇರಳೆಯಲ್ಲಿ ಗ್ರಾಫ್ಟ್ ಆಯ್ಕೆ ಮಾಡ್ಕೋಬೇಕು, ಅದು ಉತ್ತಮವಾದಂತ ಅದು ಬೇಗ ನಮಗೆ ಇಳುವರಿ ಕೊಡುತ್ತೆ ಅಂತ ಹೇಳ್ತೀನಿ. ಅದೇ ಸರ್, ಈಗ ನಾವು ಹಂಗೆ ಬೆಳೆದ್ರೆ ಈಗ ಮುಂದೆ ನಮಗೆ ಆದಾಯ ಅಂತಂದ್ರೆ ಬೀಜದಿಂದ ಆದಾಯ ಸಿಗುತ್ತೆ. ಹೌದು ಹೌದು. ಈಗ ಮಾರಾಟ ವ್ಯವಸ್ಥೆ ಅದೇನು ತೊಂದರೆ ಆಗಲ್ಲ? ಇದೆ ಇದೆ, ಮಾರಾಟ ಇದೆ, ಮಾರಾಟಕ್ಕೆಲ್ಲ ತುಂಬಾ ಎಲ್ಲ ಕಡೆ ನಿಮಗೆ ಜೈವಿಕ ಇಂಧನ. ಜೈವಿಕ ಇಂಧನ ಅದು ಕೇಳಿರ್ಬಹುದಲ್ಲ ನೀವು, ಜೈವಿಕ ಇಂಧನ ಪೆಟ್ರೋಲ್ ಡೀಸೆಲ್ ಎಲ್ಲ ಇದು ಮಾಡ್ತಾರ ಅಂತೇಳಿ, ಜಟ್ರಪ್ಪ ಹೊಂಗೆ ಹಿಪ್ಪೆ ಇವೆಲ್ಲ ಜೈವಿಕ ಇಂಧನಕ್ಕೆ ಮುಂದಿನ ದಿನಗಳಲ್ಲಿ ಇವೆಲ್ಲ ತುಂಬಾ ಡಿಮಾಂಡ್ ಬರುವಂತಹ ಸ್ಪೀಸೀಸ್ ಈಗೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ನಾವು ಡೀಸೆಲ್ ಅಲ್ಟರ್ನೇಟ್ ಎನರ್ಜಿಗೆ ಅದನ್ನ ಯೂಸ್ ಮಾಡ್ತೀವಿ. ಒಳ್ಳೇದು ಸಿದ್ದೇಶ್ ಅವರೇ, ನಮಸ್ಕಾರ. ಸರ್, ಈಗ ಬಹಳಷ್ಟು ಕಡೆ ಕೇಳಿದ್ವಿ ನಾವು ಈ ಶ್ರೀಗಂಧನ ಅರಣ್ಯ ಕೃಷಿಗೆ ನಾವು ಬೆಳಿಬೋದು ಅಂತಂತೇಳಿಕೆ, ಅಂದರೆ ಭೂಮಿ ಹೆಚ್ಚು ಇರೋಂಥ ರೈತರು ಈ ಒಂದು ಅವಕಾಶನ ಮಾಡ್ಕೋಬೋದು ಅಂತಂತೇಳಿ. ಅದಕ್ಕೆ ಸ್ವಲ್ಪ ಎಲ್ಲ ಸುರಕ್ಷತೆ ಎಲ್ಲ ಭಾಳ ಬೇಕಾಗುತ್ತೆ, ಆದರೆ ಆ ಅವಕಾಶಗಳಿದ್ದರೆ ಮಾಡಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಎಲ್ಲ ಸುರಕ್ಷತೆ ಇದ್ದರೆ ಇದರಲ್ಲಿ ಭಂಗ ಈ ಸ್ಯಾಂಡಲ್ವುಡ್ಡಲ್ಲಿ ನಾವು ಮೇಜರ್ ಪ್ರಾಬ್ಲಮ್ ಬರೋದ ಇದರದ್ದು ಸುರಕ್ಷತೆ. ಸೊ ಎಲ್ಲ ಬೆಳೆದಿರುತ್ತೆ, ಲಾಸ್ಟ್ ಕಟ್ ಔಟ್ ಟೈಮಲ್ಲಿ ಬೇರೆಯವ್ರು ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ನಾವು ಕೇಳಿದ್ದೀವಿ, ಓದಿದ್ದೀವಿ, ನೋಡ್ತಾನೂ ಇದ್ದೀವಿ. ಈಗ ಏನು ಮಾಡ್ಬೇಕಂತಂದರೆ ಈ ಸ್ಯಾಂಡಲ್ವುಡ್ ಬೆಳೆಯೋದು ಉತ್ತಮವಾದಂಥ ಇದು ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ, ಹೊಸದುರ್ಗ, ಹಿರಿಯೂರು ಈ ಕಡೆ ಎಲ್ಲ ಬೆಳೀತಾ ಇದ್ದಾರೆ, ಸರೌಂಡಿಂಗ್ಸ್ ಎಲ್ಲ ಬೆಳೀತಾ ಇದ್ದಾರೆ. ಬೇರೆ ಬೇರೆ ಹೋಸ್ಟ್ ಅಂದರೆ ಈ ದಲ್ಬರ್ಜ ರೋಸ್ವುಡ್ ಅಂತ ಹೇಳಿದ್ ಬೀಟೆ, ಬೀಟೆ ಸೀಮೆ ತಂಗಡಿ ಹಾಗೇನೆ ಹೆಬ್ಬೆ ಹೋದ ಮಧ್ಯದಲ್ಲಿ ಕೂಡ ಬೆಳೀತಾ ಇದ್ದಾರೆ. ಹೆಬ್ಬೆ ಪರ್ಫಾರ್ಮೆನ್ಸ್ ಅಷ್ಟು ಇದು ಬರ್ತಾ ಚೆನ್ನಾಗಿ ಬಂದಿದೆ, ಬಟ್ ಮುಂದೆ ಅದು ಯಾವ ಥರ ಹಾರ್ಟ್ವುಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ಇದಾಗತ್ತೆ. ಸೊ ಇಲ್ಲಿವರೆಗೆ ಯಾವುದು ತುಂಬ ಒಳ್ಳೆ ಸ್ಟಡಿಗಳು ಹೊರಗಡೆ ಬಂದಿಲ್ಲ, ಅವೆಲ್ಲ ಈಗ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ್ದು ಹೋಸ್ಟಲ್ ಚೆನ್ನಾಗಿ ಬರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಈ ಭಾಗಕ್ಕೆ. ಒಟ್ಟಿನಲ್ಲಿ ಈ ಶ್ರೀಗಂಧ ಬೆಳೆಯೋದು ಒಂದು ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ತೀನಿ ರೈತರಿಗೆ. ಅದು ಒಂದು ಮುಖ್ಯವಾದ ಅಂದರೆ ಒಂದು ಸುರಕ್ಷತೆ ದೃಷ್ಟಿಯಿಂದ ಅವ್ರನ್ನೆಲ್ಲ ಸರಿ ಮಾಡ್ಕೋಬೇಕಾಗತ್ತೆ. ಸುರಕ್ಷತೆ ಮೊದಲೇ ಹೇಳಿದಾಗೆ, ಮೊದಲು ನೀವು ಸುರಕ್ಷತೆ ಚೆನ್ನಾಗಿದ್ದರೆ ನೀವು ಅದನ್ನು ಕಾಪಾಡ್ಕೊಳ್ತೀವಿ ಅಂತಂದರೆ ಮಾತ್ರ ಅದನ್ನು ಹೋಗಬೇಕು, ಇಲ್ಲಂತಂದರೆ ಅದನ್ನು ಜಾಸ್ತಿ ನೀವು ಅದ್ರ ಇದಕ್ಕೆ ಹೋಗಕ್ಕೆ ಹೋಗ್ಬಿಡಿ. ಅದು ಕನಿಷ್ಠ ಎಷ್ಟು ವರ್ಷ ಬೇಕಾಗ್ಬೋದು ಅದನ್ನು ಒಂದು ಬೆಳೆನ ಪಡಿಬೋದು ಅಂದ್ರೆ ಕಟಾವಿಗೆ ಬರಲಿಕ್ಕೆ ಅಂದ್ರೆ ಮರ ಕಟ್ ಮಾಡಲಿಕ್ಕೆ ಅವಕಾಶ? ಅದು ಅಗೇನ್ ಅದು ಇದ್ರ ಮೇಲೆ ಹೋಗುತ್ತೆ, ಹೋಸ್ಟ್ ಮೇಲೆ ಹೋಗುತ್ತೆ, ಆಮೇಲೆ ಏರಿಯಾ ಮೇಲೆ ಹೋಗುತ್ತೆ. 13-18 ವರ್ಷ ಆ ಥರ ಇದಾಗತ್ತೆ. ಸರ್, ಈಗ ಕೊನೆಯದಾಗಿ ನಮ್ಮ ರೈತರು ಯಾರಾದರೂ ನಾನು ಅರಣ್ಯ ಕೃಷಿ ಮಾಡಬೇಕಪ್ಪ, ನೀವು ತಾವು ಹೇಳಿದಂಗೆ ಬದುಗಳ ಮೇಲೆ ಕೆಲವು ಮರಗಳನ್ನ ಬೆಳೀಲಿಕ್ಕೆ ಅವಕಾಶ ಇದೆ, ಇಲ್ಲನ ವೇಸ್ಟ್ ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಅಂದರೆ ಎಲ್ಲೋ ಎಲ್ಲ ಬಿತ್ತನೆ ಆಗಿರುತ್ತೆ, ಎಲ್ಲ ಕೃಷಿ ಭೂಮಿ ಆಗಿರುತ್ತೆ, ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಉಳಿದಿರುತ್ತೆ, ಅಲ್ಲಿನೂ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ಅದಲ್ಲದೆ ಕೆಲವರೆಲ್ಲ 20-30 ಎಕರೆ ಒಂದು ಭೂಮಿನ ಹೊಂದಿರ್ತಾರೆ, ಅವರಿಗೆ ಎಲ್ಲ ಭೂಮಿನ ಒಂದು ಇನ್ನು ವ್ಯವಸಾಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಸ್ವಲ್ಪ ಭಾಗ ಬಿಟ್ಟಿರ್ತಾರೆ, ಅಂತ ರೈತರನ್ನು ಇರ್ತಾರೆ. ಸೊ ಇವರಿಗೆ ಈ ಒಂದು ಅರಣ್ಯ ಕೃಷಿಯಲ್ಲಿ ತಡ್ಕೊಳ್ಳಿಕ್ಕೆ ಏನು ಒಂದು ಸಲಹೆಗಳನ್ನು ಕೊಡ್ತೀರಾ? ಈ ಥರ ಹೆಚ್ಚೆಚ್ಚು ಭೂಮಿ ಇರೋರು ಬರಡು ಭೂಮಿ ಬಿಡುವುದರಿಂದ ಏನು ಲಾಭವಿಲ್ಲ, ಯಾಕಂತಂದರೆ ಅದರಿಂದ ಯಾರಿಗೂ ಲಾಭ ಆಗಲ್ಲ. ನಾವು ಬರಡು ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ನಮಗೆ ಸೂಕ್ತವಾದಂಥ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮರಗಿಡಗಳನ್ನು ಬೆಳೆಸಿದರೆ ನಮ್ಮ ಇಳುವರಿ ಅಂದರೆ ರೈತರ ಇಳುವರಿಯ ಜೊತೆಗೆ ನಾವು ಈ ಪರಿಸರ ಸಂರಕ್ಷಣೆಯಲ್ಲಿ ಈ ಪರಿಸರ ಈ ಜಾಗತಿಕ ತಾಪಮಾನ ತಡೆಗಟ್ಟುವಲ್ಲಿ ಈ ಕಾರ್ಬನ್ನನ್ನು ಹೇಳ್ತೀವಲ್ಲ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಡೆಗಟ್ಟುವಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತೀವಿ. ಹಾಗೆಯೇ ನೀವು ಒಳ್ಳೆ ಇಳುವರಿ ತಗೊಂಡು ಲಾಂಗ್ ಟರ್ಮಲ್ಲಿ ನೀವು ಈಗ ಪ್ಲಾಂಟ್ ಮಾಡಿದರೆ ಅದು ನಿಮಗೆ ಒಂಥರ ಬ್ಯಾಂಕಲ್ಲೇ ಅಮೌಂಟನ್ನು ಡಿಪಾಸಿಟ್ ಮಾಡ್ದಂಗೆ ಇರತ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ನಿಮಗೆ ಯಾವುದೇ ಜಮೀನನ್ನು ಬರಡು ಬಿಡದೆ ಅಂದರೆ ಹಾಗೆ ಬಿಡದೆ ಅದನ್ನು ಗ್ರೀನರಿಯನ್ನು ತುಂಬಿಸೋದ್ರಿಂದ ನೀವು ಈ ದೇಶಕ್ಕೆ ಅಥವಾ ನಿಮಗೆ